ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ನೆನೆಯ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಮತ್ತು ಕೋಸಿನ ಜಾತಿಯ ತರಕಾರಿ ಬೆಳೆಗಳಲ್ಲಿ ಕಂಡುಬರುವ ಕೀಟಗಳ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾ ಬಿಎಸ್ ಬಸವರಾಜು ಅವರು ವಿವರಗಳನ್ನು ನೀಡ್ತಾ ಇದ್ರು. ಆ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ಈಗ ಕೇಳೋಣ. ಈ ಮೆಣಸಿನಕಾಯಿಯನ್ನ ಹೇಗೆ ಹೆಚ್ಚು ಪ್ರಮಾಣದಲ್ಲಿ ಬೆಳೀತಾರೋ ಹಾಗೆ ಕೋಸಿನ ಜಾತಿಯ ಕೆಲವು ತರಕಾರಿಗಳನ್ನು ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬೇಸಿಗೆ ಮತ್ತೆ ಚಳಿಗಾಲದ ಹಂಗಾಮಿನಲ್ಲಿ ಬೆಳೆಯಲಾಗುತ್ತೆ. ಈ ಕೋಸಿನ ಜಾತಿಯ ಬೆಳೆಗಳನ್ನ ಯಾವ್ಯಾವ ಕೀಟಗಳು ಬಾಧಿಸುತ್ತೆ? ನಮ್ಮ ಭಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕೋಸಿನ ಸಾಮಾನ್ಯವಾಗಿ ಎಲ್ಲಾ ಹಂಗಾಮಿನಲ್ಲೂ ಬೆಳೆದೇ ಬೆಳೀತಾರೆ. ಆದ್ರೆ ಇಲ್ಲಿ ಏನಪ್ಪ ಅಂತಂದ್ರೆ, ಯಾವುದೇ ರೈತರು ತಗೊಳ್ಳಿ, ಕೇವಲ ಕೀಟನಾಶಕದ ಮೇಲೆ ಅವಲಂಬಿತರಾಗಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕಾರಣ ಏನಪ್ಪ ಅಂತಂದ್ರೆ, ರೇಟ್ ಸಿಗ್ಬೋದು ಬಿಡ್ಬೋದು, ಆದರೆ ನಾವು ಅತಿಯಾದ ಕೀಟನಾಶಕ ಬಳಸ್ತಾ ಇರೋದ್ರಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಗ್ತಾ ಇದೆ. ಪರತಂತ್ರ ಕೀಟಗಳು ಸಾಯ್ತಾ ಇದಾವೆ, ಪರಭಕ್ಷಕ ಕೀಟಗಳು ಸಾಯ್ತಾ ಇದಾವೆ. ಆದ್ರಿಂದ ದಯವಿಟ್ಟು ನಾವು ಬರೀ ಬೆಳೆದು ನಾವು ಉತ್ತಮವಾದ ಇಳುವರಿ ತಗೊಳ್ಳೋದು ಅಥವಾ ಹಣ ಮಾಡ್ಕೊಳ್ಳೋದೇ ಮುಖ್ಯ ಅಲ್ಲ. ನಿಮ್ಮ ಪರಿಸರ, ನಿಮ್ಮ ಆರೋಗ್ಯ, ಆಮೇಲೆ ಒಂದು ಉತ್ತಮವಾದಂತ ಬೆಳೆ ನಿರೀಕ್ಷೆ ಇದೆಯಾ, ಇವೆಲ್ಲ ನೋಡ್ಕೊಂಡೇ ಬೆಳಿಬೇಕು. ಸುಮ್ಮನೆ ಬೆಳೆದ ಏನಾಗ್ತದೆ ಅಂತಂದ್ರೆ, ಒಂದ್ ಕಡೆ ತಾವು ಹುಳ ನಿಯಂತ್ರಣ ಮಾಡ್ಲಿಕ್ಕೆ ಖರ್ಚು ಬಹಳ ಮಾಡ್ಬಿಟ್ಟಿರ್ತೀರಿ. ಹೌದು. ಆದ್ರೆ ಅಷ್ಟೇ ನಿಮಗೆ ನಿರೀಕ್ಷಿತವಾದಂತ ಆದಾಯ ಬರೋದಿಲ್ಲ. ಆದ್ರಿಂದ ಕೆಲವು ಕೀಟಗಳು ಏನಿದೆ ಮತ್ತೆ ಸಮಗ್ರವಾಗಿ ನಿರ್ವಹಣೆ ಹೇಗೆ ಮಾಡ್ಬೋದು ಅಂತ ಇವತ್ತು ಚರ್ಚೆ ಮಾಡೋಣ. ಈಗ ಮೊದಲನೇದಾಗಿ ಹಸಿರುಳು. ಹಸಿರುಳು ಅಂತಂದ್ರೆ ಮುಖ್ಯವಾಗಿ ಕೋಸಿನ ಜಾತಿ ಬೆಳೆಗಳಲ್ಲಿ ಸಮಸ್ಯೆ ಅಂತಂದ್ರೆ ಹಸುರುಳನೆ. ನಾವು ಇದನ್ನ ವಜ್ರ ಬೆನ್ನಿನ ಪತಂಗ ಅಂತೀವಿ, ಕರಿತೇವೆ ಪತಂಗ. ಅದು ಇದು ಸಾಮಾನ್ಯವಾಗಿ ನೀವು ಏನು ಒಂದು ನಾಟಿ ಮಾಡ್ತಿರಲ್ಲ, ನಾಟಿ ಮಾಡಿ ಒಂದು 6-7 ಎಲೆಗಳು ಬಂತು ಅಂದ ತಕ್ಷಣನೇ ಹುಳ ಎಲ್ಲೋ ಒಂದ್ ಕಡೆ ಕೆರೆದು ಶುರು ಮಾಡ್ಬಿಡ್ತದೆ. ಗೊತ್ತೇ ಆಗಿದೆ, ಹಸಿರು ಬಣ್ಣ ಇರ್ತದೆ, ಕರ್ಕೊಂಡ್ ಕರ್ಕೊಂಡು ಒಳಗಡೆ ತೂತ ಮಾಡ್ಕೊಂಡು ಹೋಗ್ತಾ ಇರ್ತದೆ. ಆ ಒಂದು ಎಲೆ ಅದು ಗೂಡು ಕಟ್ಟುತ್ತೆ, ಗೂಡು ಕಟ್ಟಿ ಪತಂಗ ಆಗುತ್ತೆ, ಮತ್ತೆ ಅಲ್ಲೇ ಮೊಟ್ಟೆ ಇಡುತ್ತೆ. ಹಾಗಾಗಿ ಇದು ಬಹಳ ಸಮಸ್ಯೆ ನಿರ್ವಹಣೆ ಮಾಡೋದು. ಈ ಕೀಟನಾಶಕಗಳು ಏನಿದೆ, ಏನೇ ಸಿಂಪಡಣೆ ಮಾಡಿದ್ರು ಕೂಡ ಹುಳ ಅದಕ್ಕೆ ತಾಕೋದಿಲ್ಲ, ಕೊರ್ಕೊಂಡು ಒಳಗೋಗುತ್ತೆ. ಆಮೇಲೆ ಕೀಟನಾಶಕ ಪರಿಣಾಮ ಮುಗಿದಾಗಿರುತ್ತೆ, ಮತ್ತೆ ಹೊರಗೆ ಬರ್ತದೆ, ಇನ್ನೊಂದು ಗಿಡಕ್ಕೆ ಹಾರ ಹೋಗ್ತಾ ಇದೆ. ಆದ್ರಿಂದ ದಯವಿಟ್ಟು ಇದರ ಒಂದು ಹುಳ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ಯಾವಾಗ ನೀವು ಅಲ್ಲಲ್ಲಿ ಹಸಿರು ಹುಳದ ಬಾಧೆ ಕಣ್ತ ನೋಡಿ, ಕಣ್ ತಕ್ಷಣ ನಾವು ನಿರ್ವಹಣೆ ಮಾಡಬೇಕಾಗ್ತದೆ. ಅದಕ್ಕಿಂತ ಮೊದಲು ಸಮಗ್ರ ನಿರ್ವಹಣೆ ಮಾಡಬೇಕು ಅಂತಂದ್ರೆ, ನೀವು ಈ ಒಂದು ಕೋಸನ್ನ ಗಿಡವನ್ನು ನಾಟಿ ಮಾಡ 1 ತಿಂಗಳು ಮೊದಲು ನೀವು ಈ ಸಾಸಿವೆ, ಸಾಸಿವೆಯನ್ನ 2 ಸಾಲು ಅಂದ್ರೆ ಬದು ಸುತ್ತಲೂ 2 ಸಾಲು ಹಾಕಳಿ, ಆಮೇಲೆ 25 ಸಾಲ್ಗೆ 1 ಸಾಲು ಸಾಸಿವೆ ಅಥವಾ 2 ಸಾಲು ಕೂಡ ಹಾಕೊಂಡು ಸಮಸ್ಯೆ ಇಲ್ಲ. ಇದು ಹಾಕತ್ತು ಅಂತಂದ್ರೆ ಕೋಸಿನ ಬೆಳೆ ಏನ್ ಬೆಳವಣಿಗೆ ಆಗ್ತಾ ಇರ್ತದಲ್ಲ, ಸಾಸಿವೆ ಉಲ್ಸಾಗಿ ಬೆಳೆದಾಗ ಈ ಒಂದು ಕೀಟಗಳು ಅಂದ್ರೆ ಕೋಸಿನಲ್ಲಿ ಬರುವಂತ ಅನೇಕ ಕೀಟಗಳು ಸಾಸಿವೆಗೆ ಆಕರ್ಷಣೆ ಆಗಿ ಸಾಸಿವೆ ಮೇಲೆ ತಿನ್ನಕ್ ಪ್ರಾರಂಭ ಮಾಡ್ತವೆ. ಅವಾಗ ಏನಾಯ್ತು, ನಿಮ್ಮ ಮುಖ್ಯ ಬೆಳೆಗೆ ತೊಂದರೆ ಆಗಿದೆ, ಕಡಿಮೆ ಆಗುತ್ತೆ. ಇದನ್ನು ಕೂಡ ನಾವು ಪ್ರಾತ್ಯಕ್ಷಿತೆ ಮುಖಾಂತರ ರೈತ ತರಿಸ್ಕೊಟ್ಟಿದೀವಿ, 3,000-4,000 ಹಣ ಅವ್ರಿಗೆ ಉಳಿತಾಯ ಆಗಿದೆ. ದಯವಿಟ್ಟು ಇದೊಂದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವು ಅದೆಲ್ಲ ಯಾರಪ್ಪ ಹಾಕ್ತಾರೆ ಅಂತಂದ್ರೆ, ಔಷಧಿನೇ ಮುಖ್ಯ ಅಲ್ಲ, ನಾಳೆ ಇವತ್ತೇ ನೋಡಿ 100 ಪಟ್ಟು 1,000 ಪಟ್ಟು ನಿರೋಧಕ ಶಕ್ತಿಯನ್ನ ಬೆಳೆಸ್ಕೊಂಡಿದೆ ಈ ವಜ್ರಬೆನ್ನಿನ ಪತಂಗ ಹಸಿರುಳ. ಅಂದ್ರೆ ನೀವು ಒಂದೇ ಮೇಲಲ್ಲಿ ನಿಯಂತ್ರಣ ಮಾಡ್ಬೇಕಾಗಿಂತದ್ದು ಇವತ್ತು 2 ML ಆಗ್ತಾ ಇದಾರೆ. ಹಂಗೆ ಹೋಯ್ತು ಅಂತಂದ್ರೆ ನಾಳೆ ಕೋಸ್ ಬೆಳೆಯದಲ್ಲಿ, ಆಮೇಲೆ ನೀವು ಹುಳನೇ ಅಷ್ಟೇ ನೀವು ಮಾಡ್ಕೊಂಡಿರ್ತೀರಿ, ತಿನ್ನದ ಪರಿಸ್ಥಿತಿ ಏನು? ಅದರಿಂದ ದಯವಿಟ್ಟು ಸಮಗ್ರ ಹೋಗನ್ನು ಮಾಡಿ. ಆಮೇಲೆ ನಿಮ್ಮಲ್ಲಿ ಬೇವಿನ ಬೀಜ ಸಿಕ್ಕಿದ್ರೆ, ಈಗ ಕೆಲವು ಹಂಗಾಮದಲ್ಲಿ ಬೇವಿನ ಬೀಜ ಸಿಕ್ತಾರೆ, ತಂದು ಶೇಖರಣೆ ಮಾಡ್ಕೊಳ್ಳಿ. ಅದರಲ್ಲಿ ಬೇವಿನ ಬೀಜ ಕಷಾಯ ಮಾಡ್ಕೊಳ್ಳಿ. ಕಷಾಯ ಅಂದ್ರೆ ಏನು, ಒಳ್ಳೆ ಒಂದು ಎಣ್ಣೆ ಇರೋಂಥ ಬೇವಿನ ಬೀಜ ತಗೊಂಡು ಕುಟ್ಟಿ ಅದನ್ನ ರುಬ್ಬಿಡಿ, ಪುಡಿ ಮಾಡಿ, ಪುಡಿ ಮಾಡಿ ಅದನ್ನ ಏನ್ಬಿಟ್ಟು ತೆಳುವಾದ ಒಂದು ಬಟ್ಟೆನಲ್ಲಿ ಕಟ್ಟಿಟ್ಬಿಡಿ ನೀರೊಳಗಡೆ. ಮರುದಿನ ಅದನ್ನೇ ಮಾಡಿ ಅದನ್ನ ಹಿಂಡ್ಬಿಟ್ಟು ಏನ್ ನೆನಾಕಿರ್ತಿರಲ್ಲ ಅದನ್ನ ಕಲ್ಮೇಲೆ ಹಾಕೊಂಡು ಉಜ್ಜಿದ್ರೆ ಇನ್ನೂ ಹೆಚ್ಚಿಗೆ ಎಣ್ಣೆ ಒಂದು ಕಹಿ ಅಂಶ ಬಿಟ್ಕೊಳುತ್ತೆ. ಅದನ್ನ ಮತ್ತೆ ತೆಳುವಾಗಿರೋ ಬಟ್ಟೆಲಿ ಹಾಕಿ ಯಾವ ನೀರಲ್ಲಿ ನೆನಾಕಿರ್ತೀರಿ ಅದಕ್ಕೆ ರಸವನ್ನು ಹಿಂಡ್ಕೊಂಬಿಡಿ. ಈ ರಸವನ್ನ ಹಿಂಡ್ಕೊಂಡ್ಬಿಟ್ಟು ಇದನ್ನೇ ಮಾಡಿ ಇದಕ್ಕೆ ಒಂದ್ ಸ್ವಲ್ಪ ಸಾಬೂನ್ ಹಾಕೊಳ್ಳಿ. ಸಾಬೂನ್ ಹಾಕೊಂಡು ತಿರುವಿ ಆದ್ಮೇಲೆ ಇದನ್ನೇನ್ ಮಾಡ್ಬೇಕು, ಒಂದು 100 ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡು ಎಲೆ ಮೇಲ್ಭಾಗ, ಎಲೆಗಳ ತಳಭಾಗ, ಒಟ್ಟಲ್ಲಿ ಗಿಡ ಸಂಪೂರ್ಣವಾಗಿ ಅದು ಕವರ್ ಆಗಬೇಕು. ಆ ರೀತಿ ಸಿಂಪಡಣೆ ಮಾಡಿದ್ರೆ ಕಹಿ ಅಂಶ ಎಲ್ಲೆಲ್ಲಿದೆ ಅವಾಗ ಈ ಹುಳ ತಿನ್ನೋದಿಲ್ಲ. 4-5 ದಿನ ಆ ಹುಳುಗಳು ಉಪವಾಸ ಇತ್ತು ಅಂತಂದ್ರೆ ನಮ್ಮ ರೈತರಿಗೆ ವಾಡಿಕೆ ಇದೆ, 5-6 ದಿನ ಆದ್ಮೇಲೆ ಸಿಂಪಡಣೆ ಮಾಡೇ ಮಾಡ್ತಾರೆ. ಅವಾಗ ಏನಾಗ್ತದೆ, ಕೀಟನಾಶಕದ ಒಂದು ಪರಿಣಾಮ ತಡ್ಕೊಳ್ಳದಲ್ಲೇ ಹುಳ ಬೇಗ ಸತ್ತೋಗುತ್ತೆ. ಆದ್ರಿಂದ ಇದು ಬಹಳ ಉತ್ತಮವಾದಂತಹ ವಿಧಾನ, ದಯವಿಟ್ಟು ಮಾಡಿ. ಆಮೇಲೆ ಈ ಪರತಂತ್ರ ಕೀಟಗಳು ಕೂಡ ಇತ್ತೀಚೆಗೆ ಮಾರಾಟ ಮಾಡ್ತಾರೆ, ಮಾರಾಟ ಇಲ್ಲಿ ಸಿಗೋದಿಲ್ಲ, ತಂದು ಬಿಡುಗಡೆ ಮಾಡಂತದ್ದು. ಆಮೇಲೆ ಇನ್ನು ಕೆಲವು ನೀರಿನ ಬಲೆ ಅಂತಾರೆ, ವಾಟರ್ ಟ್ರಾಪ್ ಅಂತ ಕರೀತಾರೆ. ಅಂದ್ರೆ ಒಂದು ಬೊಗುಣಿ ತರ ಇರ್ತದದು, ಬಾಣಲಿ ತರ, ಅದ್ರೊಳಗೆ ನೀರು ತುಂಬಿ ಅದಕ್ಕೊಂದು ತಂತಿ ಮುಖಾಂತರ ಒಂದು ಹಸಿರು ಹುಳದ ಪತಂಗವನ್ನ ಆಕರ್ಷಕ ವಸ್ತು ಅನ್ನಲ್ಲಿ ಇಟ್ಟಿರ್ತಾರೆ. ಆ ಆಕರ್ಷಕ ವಸ್ತು ಬಿಸಿಲಿಗೆ ಏನಾಗುತ್ತೆ, ಆವಿಯಾಗಿ ಎಲ್ಲೆಲ್ಲಿ ಹೋಗುತ್ತೆ, ಆ ಜಾಳ ಹಿಡ್ಕೊಂಡು ಈ ವಜ್ರವೇನ್ ಪತಂಗ ಅಥವಾ ಸುಳಿದ ಒಂದು ಪತಂಗ ಏನಿದೆ ಆಕರ್ಷಣೆ ಆಗಿ ಅಲ್ಲಿಗೆ ಬಂದು ಆ ಬಟ್ಲಿಗೆ ಬಿದ್ದೋಗ್ತವೆ. ಬಟ್ಲೊಳಗಡೆ ನೀರು ತುಂಬಿರ್ಬೇಕು, ಬಿತ್ತ ಏನಾಗ್ತದೆ ಅದು ತೇಲ್ತವೆ ಮತ್ತೆ ಹೊರಗೆ ಬರಲ್ಲ. ಅತ್ಯಂತ ಉತ್ತಮವಾದ ವಿಧಾನ, ಸುಮಾರು 100 ಹುಳುಗಳು ಬಿದ್ದಿರ್ತವೆ. ಅದನ್ನ ಯಾವ ರೀತಿ ಇಡಬೇಕು ಅಂತಂದ್ರೆ ಎಕರೆಗೆ 10-12 ಬೇಕಾಗ್ತವೆ. ಇದನ್ನ ಎಲೆಗಳ ಮಟ್ಟಕ್ಕೆ ಇಡಬೇಕು, ಅಂದ್ರೆ ಗಿಡಗಳ ಮಟ್ಟಕ್ಕೆ ಇಡಬೇಕು, ಇಡಬಾರ್ದು. ಯಾಕೆಂದ್ರೆ ಈ ಒಂದು ಹಸಿರುಳು ಪತಂಗ ಏನಿದೆ ಅದು ಅತಿಯಾಗಿ ಹಾರಾಟ ಮಾಡೋದಿಲ್ಲ. ಅದರಿಂದ ಎಷ್ಟಾದಷ್ಟು ಒಂದು ಬೆಳೆಯ ಮಟ್ಟಕ್ಕೆ ಇಟ್ಬಿಟ್ರೆ ಅಲ್ಲಲ್ಲಲ್ಲೇ ಸಾಕಷ್ಟು ಹುಳ ಬೀಳ್ತವೆ. ಇದೆಲ್ಲ ಆದ ನಂತರ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕು ಅಂತಂದ್ರೆ, ಈಗ ಉದಾಹರಣೆಗೆ ಕ್ಲೋರಾಂಟ್ರನಲ್ಲಿ ಪ್ರೋಲ್ ಅಂತ ಔಷಧಿ ಇದೆ, 1 ಲೀಟರ್ ನೀರಿಗೆ 0.3 ಮಿಲಿ, ಅಥವಾ ಎಮಾಮೆಕ್ಟಿನ್ ಬೆಂಜೋವೇಟ್ ಅಂತ ಒಂದು ಕೀಟನಾಶಕ ಇದೆ, ಇದು 1 ಲೀಟರ್ ನೀರಿಗೆ 0.4 ಗ್ರಾಂ, ಅಂದ್ರೆ 10 ಲೀಟರ್ಗೆ 4 ಗ್ರಾಂ. ಕ್ಲೋರಾಂಟ್ರನಲ್ಲಿ ಪ್ರೋಲ್ ಆದ್ರೆ 10 ಲೀಟರ್ ನೀರಿಗೆ 3 ಮಿಲಿ. ಅದೇ ರೀತಿ ಸ್ಪೈನಸಾಡ್ ಅಂತ ಇದೆ, ಅದು ಬಹಳ ಉತ್ತಮವಾದಂತಹ ಒಂದು ಕೀಟನಾಶಕ, ಇದು 10 ಲೀಟರ್ ನೀರಿಗೆ ಕೇವಲ 2 ಮಿಲಿ. ಇದು ಅಥವಾ ಲ್ಯಾಂಡಾ ಸೈ ಹ್ಯಾಲತ್ರಿನ್ ಎಂಬ ಒಂದು ಕೀಟನಾಶಕ ಸಿಗುತ್ತೆ, 1 ಲೀಟರ್ ನೀರಿಗೆ 1 ಮಿಲಿ. ಸೊ ಇದರಲ್ಲಿ ನೀವು ಪರಿಮಾಣವನ್ನು ಕರೆಕ್ಟ್ ತಿಳ್ಕೊಳ್ಳಿ. ಇದೇ ಪ್ರಕಾರವಾಗಿ ನೀವು ಸಿಂಪಡಣೆ ಮಾಡಿದ್ರೆ ಹುಳವನ್ನು ಪರಿಣಾಮಕಾರಿ ನಿಯಂತ್ರಣ ಮಾಡಬಹುದು. ಅದೇನಪ್ಪ ಅಂತಂದ್ರೆ ಒಂದು ತಿಳ್ಕೊಳ್ಳಿ, ವೈಜ್ಞಾನಿಕವಾಗಿ ನಾವು ಕಂಡಿಡಿದ ಏನಪ್ಪಾ ಅಂತಂದ್ರೆ, ಒಂದು ಸಿಂಪಡಣೆ ಮಾಡಿ 1 ವಾರ ಆದ್ರೂ ಕೂಡ ಆ ಕೀಟನಾಶಕದ ಒಂದು ಅಂಶ ಗಿಡದ ಮೇಲೆ ಇರ್ತದೆ. ಪದೇ ಪದೇ ಮೇಲಿಂದ ಮೇಲೆ ಸಿಂಪಡಣೆ ಮಾಡಿದ್ರೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ. ಇದು ವೈಜ್ಞಾನಿಕವಾಗಿ ಸಂಶೋಧನೆ ಮುಖ ಕಂಡಿಡಿದೀವಿ. ಕೆಲವು ಸಂದರ್ಭದಲ್ಲಿ 10 ದಿನ ಇರ್ತದೆ. ನೀವೇನ್ ಮಾಡ್ತೀರಿ, 3-4 ದಿನಕ್ಕೂ ಸಿಂಪಡಣೆ ಮಾಡ್ತೀರಿ, ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ನೀವು ಈ ಔಷಧಿ ಸಾಯ್ತೋ ಮೊದ್ಲಿನ ಔಷಧಿ ಸಾಯ್ತೋ ನಿಮ್ಗೆ ಗೊತ್ತಾಗಲ್ಲ. ದಯವಿಟ್ಟು ಇದು ತಪ್ಪು ಮಾಡಕ್ ಹೋಗ್ಬೇಡಿ, ಯಾಕೆಂದ್ರೆ ಖರ್ಚು ಅತಿ ಆಗ್ತದೆ. ಹೌದು, ಸಾಮಾನ್ಯವಾಗಿ ಕೋಸನ ಹೊಲಕ್ಕೆ ಹೋದ್ರೆ ನಾವು ಅಲ್ಲಲ್ಲೇ ಬಲೆ ಕಟ್ಟರ ಅಂತದ್ದು ಇರ್ತದೆ. ಈಗ ಈ ಒಂದು ಹುಳು ಬಾಧೆ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಸಾಮಾನ್ಯ ಇದು ಕೂಡ ಈ ಸಾಸಿವೆಗೆ ಅತಿಯಾಗಿ ಆಕರ್ಷಣೆ ಆಗುತ್ತೆ. ಆದ್ರಿಂದ ಇದನ್ನ ನೀವು ಸಾಸಿವೆನ ನೀವು ಆಕರ್ಷಕ ಬೆಳೆಯಾಗಿ ಬೆಳೀತು ಅಂತಂದ್ರೆ ನೋಡಿ, ಎಲ್ಲಾ ಹುಳುಗಳು ಸಾಸಿವೆ ಮೇಲೆ ತಿಂತವೆ. ಆದ್ರಿಂದ ಅನುಕೂಲ, ಖರ್ಚಿಲ್ಲದೆ ಕೀಟ ನಿಯಂತ್ರಣ ಮಾಡಬಹುದು. ಹೌದು, ಆಮೇಲೆ ಇನ್ನೊಂದು ಬೆಳೆ ಬೆಳೆದಿರ್ತಿರಲ್ಲ ಹುಳ ಸಾಕಷ್ಟು ತಿಂತಾ ಇರ್ತಾವೆ ನೋಡಿ, ಅದ್ಮೇಲೆ ಸಿಂಪಡಣೆ ಮಾಡ್ಬೇಕು ನೀವು. ಸಿಂಪಡಣೆ ಮಾಡಿದ ಹುಳುಗಳು ಅಲ್ಲಿ ಮಟ್ಟಿಯಾಗಿ ಮರಿಯಾಗಿ ಮತ್ತೆ ಕೋಸಿ ನಮ್ಮ ಮುಖ್ಯ ಬೆಳೆಯನ್ನ ಬರ್ತವೆ. ಯಾವಾಗ ಅತಿಯಾಗಿ ಸಾಂದ್ರತೆ ಇರ್ತದೆ ಅಂತ ಸಂದರ್ಭದಲ್ಲಿ ಇದಕ್ಕೆ ನಾವು ಒಂದು ಲ್ಯಾಂಡಾ ಸಹ್ಯಾಲೋತ್ರೀನ್ 1 ಲೀಟರ್ ನೀರಿಗೆ 1 ಮಿಲಿ ಹಾಕಿ ಒಂದು ಸಾಸಿವೆ ಮೇಲೆ ಸಿಂಪಡಣೆ ಮಾಡಬೇಕು. ಅಂದ್ರೆ ಇಡೀ ಹೊಲಕ್ಕೆ ಸಿಂಪಡಣೆ ಮಾಡೋದಕ್ಕೆ ಬದಲಾಗಿ ಫಸ್ಟ್ ನಾವು ಎಲ್ಲಿ ಸಾಸಿವೆ ಹಾಕೊಂಡಿರ್ತೀವೋ ಅಲ್ಲಿ ಮಾತ್ರ ಸಿಂಪಡಣೆ ಮಾಡಬಹುದು. ಅದು ಕಡಿಮೆ ಪ್ರಮಾಣದ ಔಷಧಿ ಸಾಕಾಗುತ್ತೆ, ಕಡಿಮೆ ಹಣವೂ ಕೂಡ ಖರ್ಚಾಗುತ್ತೆ. ಹೌದು, ಹೇಗಿದ್ರು ಈ ಒಂದು ಚೆಂಡು ಕೊರಕ ಅಂತ ಬರ್ತದೆ, ಚೆಂಡು ಆದಾಗ ಒಂದು ಹುಳ ಬರ್ತದೆ ಅದು ಚೆಂಡು ಕೊರಕ ಅಂತ. ಅಷ್ಟೊತ್ತಿಗೆ ಈ ಒಂದು ಹಸಿರುಳುಗಳು ಬಾಧೆ ಕ್ರಮೇಣ ಸ್ವಲ್ಪ ಜಾಸ್ತಿ ಆಗ್ತಾ ಇರ್ತದೆ. ಅವಾಗ ನೀವು ಮತ್ತೊಂದು ಇದು ಮಾಡಬಹುದು. ವೈಜ್ಞಾನಿಕವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಸಾಸಿವೆ ಸತ್ತೋಗಿರ್ತದೆ ನೋಡಿ, ಅದನ್ನ ತೆಗೆದ್ಬಿಡಿ. ಯಾಕೆಂದ್ರೆ 1 ತಿಂಗಳು ಮುಂಚಿತವಾಗಿ ಹಾಕಿರ್ತೀರಿ, ಹುಳ ಬೇರೆ ತಿಂದಿರ್ತವೆ, ಅದನ್ನ ಸಾಲ್ ತೆಗೆದ್ಬಿಡಿ ಸಾಸಿವೆನ, ಮತ್ತೆ ಸುಮ್ನೆ ಉದುರಿಸಿ ಕೆರೆದ್ಬಿಟ್ಟು. ಮತ್ತೆ ಹುಟ್ಟಿದಾಗ ಯಾವಾಗ ಕೋಸಿನ ಒಂದು ಚೆಂಡ್ ಅಂತಾರೆ, ಮೊಟ್ಟೆ ಅಂತಾರೆ, ಅದು ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಮತ್ತೆ ಹಸುರುಳ ಬರ್ತವೆ, ಅವಾಗ ಹಸುರುಳ ಏನ್ ಮಾಡ್ತವೆ, ಮತ್ತೆ ಸಾಸಿವೆಗೆ ಆಕರ್ಷಣೆ ಆಗ್ತವೆ, ಅವಾಗ ಮತ್ತೆ ಚೆಂಡಿಗೆ ಆಗುವಂತ ಹಾನಿ ಕಡಿಮೆ ಆಗುತ್ತೆ. ಇವೆಲ್ಲ ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ನಾವು ಕೇವಲ ಕೀಟನಾಶಕ ಅಂತಂದ್ರೆ ಪರಿಸರಕ್ಕೆ ಹಾನಿ, ಮತ್ತೆ ಅತಿಯಾದ ಹಣ ವ್ಯಯ ಆಗ್ತದೆ, ಖರ್ಚಾಗುತ್ತೆ, ಆಮೇಲೆ ಮನುಷ್ಯನ ಆರೋಗ್ಯ. ಹೌದು, ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಕೋಸಿನ ವಿಚಾರಕ್ಕೆ ಬಂದಾಗ ಅನೇಕ ಜನರು ಕೋಸನ್ನ ತಿನ್ನಂತದನ್ನ ಬಿಟ್ಟಿದ್ದಾರೆ. ಹೌದು, ಯಾಕೆ ಅಂತಂದ್ರೆ ಹೆಚ್ಚು ರೋಗ ಮತ್ತೆ ಕೀಟಬಾಧೆಗೆ ಒಳಗಾಗುತ್ತೆ. ಹಾಗಾಗಿ ಹೆಚ್ಚು ಪ್ರಮಾಣದಲ್ಲಿ ರೋಗನಾಶಕ ಮತ್ತೆ ಕೀಟನಾಶಕಗಳನ್ನ ಸಿಂಪಡಣೆ ಮಾಡುತ್ತಾರೆ ಅಂತ ಹೇಳಿ ಅನೇಕರು ತಿನ್ನುವಂತದ್ದನ್ನು ಕಡಿಮೆ ಮಾಡಿದ್ದಾರೆ. ಇನ್ನು ಕೆಲವರು ಅದನ್ನ ಕೊಂಡ್ಕೊಳ್ಳಕ್ಕೂ ಕೂಡ ಹೋಗೋದಿಲ್ಲ, ಉಚಿತವಾಗಿ ಕೊಡ್ತೀನಿ ಅಂದ್ರೂ ಕೂಡ ಕೋಸು ಅಂದ್ರೆ ಬೇಡ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನ ತಲುಪಿದ್ದಾರೆ. ತಾವ್ ಹೇಳಿದ್ರು 100 ಸತ್ಯ. ಒಂದ್ ಕಾಲದಲ್ಲಿ ಆತರ ಇತ್ತು. ಕಾರಣ ಏನಪ್ಪಾ ಅಂತಂದ್ರೆ ಕೆಲವೆಲ್ಲ ಒಂದು ಆರ್ಗ್ಯಾನೋ ಫಾಸ್ಫೇಟ್ ಕೀಟನಾಶಕಗಳು ಅಂತ ಇದ್ದು, ಆ ಡೋಸೇಜ್ ಎಲ್ಲ ಜಾಸ್ತಿ ಇತ್ತು ಅವಾಗೆಲ್ಲ, 1 ml 1.5 ml ಹಿಂಗೆಲ್ಲ ಇತ್ತು. ಈಗ ಹೊಸ ಕೀಟನಾಶಕಗಳು ಡೋಸೇಜ್ ತುಂಬಾನೇ ಕಡಿಮೆ ಆಗಿದೆ. 1 ಲೀಟರ್ಗೆ 0.2 ಅಂದ್ರೆ 10 ಲೀಟರ್ಗೆ 2 ml. ಹಾಗಾಗಿ ಇವು ತುಂಬಾ ಪರಿಣಾಮಕಾರಿ, ಮತ್ತೆ ಇವೆಲ್ಲ ಹಸಿರು ಬಿರ್ಲೆಯನ್ನ ಹೊಂದಿರುವಂತದ್ದು, ಗ್ರೀನ್ ಲೇಬಲ್ ಇರ್ತದೆ. ಹಾಗಾಗಿ ಈ ಕೀಟನಾಶಕದ ಒಂದು ಏನು ಪ್ರಭಾವ ಚೆನ್ನಾಗಿರ್ತದೆ, ಆದ್ರೆ ಹೆಚ್ಚಿನ ಒಂದು ದಿನಗಳವರೆಗೂ ಆ ಬೆಳೆ ಮೇಲೆ ಇರೋದಿಲ್ಲ. ಅದರಿಂದ ಕೋಸಿನ ಖರೀದಿ ಮಾಡಂತರು ಅಥವಾ ತಿನ್ನಂತರು ಯಾವುದೇ ರೀತಿ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈಗೆಲ್ಲ ಗ್ರೀನ್ ಲೇಬಲ್ಡ್ ಇನ್ಸೆಕ್ಟಿಸೈಡ್ಸ್, ಗ್ರೀನ್ ಹಸಿರು ಬಣ್ಣ ಇರುವಂತ ಕೀಟನಾಶಕಗಳನ್ನು ಅಂದ್ರೆ ಅವು ಸ್ವಲ್ಪ ಪರಿಸರಕ್ಕೆ ಅನುಕೂಲವಾದಂತವು ಅಂತ ಲೆಕ್ಕ. ಹೆಚ್ಚು ಹಾನಿ ಅಲ್ಲ. ಆದ್ರಿಂದ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ, ಮತ್ತೆ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈ ಹೇನುಕರೆ ಅನ್ನುವಂಥದ್ದು ಕೂಡ ಹೆಚ್ಚಾಗಿ ಕೋಸಿನ ಬೆಳೆಯನ್ನ ಬಾಧಿಸುತ್ತೆ. ಇದು ಹೇಗೆ ಬರುತ್ತೆ, ಇದರ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ಹೇನುಕರೆ ಅಂದ ತಕ್ಷಣ ಈ ಕೋಸಿನ ಜಾತಿ ಬೆಳೆಗಳಲ್ಲಿ 3 ಬಗೆ ಹೇನುಗಳು ಬರ್ತವೆ. ಮೂರು ಬಗೆ ಹೇನುಗಳು, ಒಂದು ಸ್ವಲ್ಪ ಕಡು ಹಸಿರಿರ್ತದೆ, ಇನ್ನೊಂದು ಹಳದಿ ಬಣ್ಣ ಇರ್ತದೆ, ಇನ್ನೊಂದು ಈ ಮೈ ಮೇಲೆಲ್ಲ ಈ ವ್ಯಾಕ್ಸ್ ಅಂತಾರಲ್ಲ, ಬೆಳಗ್ಗೆ ಪೌಡರ್ ಆಗಿರ್ತದೆ, ಪೌಡರ್ ತರ. ಮೂರು ರೀತಿ ಬರ್ತವೆ, ಮೂರು ಕೂಡ ರಸ ಹೀರಿ ಹಾನಿ ಮಾಡಂತವು. ಇದು ಕೂಡ ಅಷ್ಟೇ, ಎಲೆ ಹಿಂಭಾಗ ಸೇರ್ಕೊಂಡ್ಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ಅಲ್ಲಲ್ಲಲ್ಲಿ ಇರ್ತವೆ, ಅಲ್ಲಲ್ಲೇ ಮತ್ತೆ ಅವ್ರು ರಸ ಹೀರ್ಕೊಂಡು ಹೀರ್ಕೊಂಡು ಹೆಚ್ಚಿಗೆ ಆಗ್ಬಿಡ್ತವೆ. ನಾವು ಯಾವಾಗ ಕಂಡು ಹಿಡಿಯೋದು ಅಂತಂದ್ರೆ, ಒಂದು ಗಿಡದಲ್ಲಿ ಒಂದು ಅಂಟು ಬರ್ತಾ ಇರ್ತದೆ ಎಲೆ ಮೇಲೆಲ್ಲ ಅಂಟು, ಯಾಕೆಂದ್ರೆ ಈ ಹೇನ್ಕರಗಳು ರಸ ಹೀರಿ ಸಿಹಿ ಅಂಟನ್ನ ಹಿಕ್ಕಿ ಹಾಕ್ತವೆ. ಆ ಅಂಟು ಎಲ್ಲೆಲ್ಲಿ ಎಲೆ ಮೇಲೆ ಬೀಳ್ತದೆ, ಆ ಎಲೆಗಳು ಸ್ವಲ್ಪ ಹೊಳಪಾಗಿರ್ತವೆ. ಅಂತ ಸಂದರ್ಭದಲ್ಲಿ ಹೋಗಿ ನೋಡಿದಾಗ ನಾವು ಇವಕ್ಕೆ ಮತ್ತೆ ರಾಸಾಯನಿಕವನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಉದಾಹರಣೆಗೆ ಈಗ ಡೈಮಿಥೇಟ್ 1 ಲೀಟರ್ ನೀರಿಗೆ 1.7 ml, ಆಮೇಲೆ ಅಸಿಪೇಟ್ 1 ಲೀಟರ್ ನೀರಿಗೆ 1 g, ಇದನ್ನ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಈ ಒಂದು ಹೇನ್ಕರೆ ನಿಯಂತ್ರಣ ಮಾಡಬಹುದು. ಅಂತ ಸಮಸ್ಯೆ ಏನ್ ಮಾಡೋದಿಲ್ಲ, ನಿಯಂತ್ರಣ ಮಾಡಬಹುದು. ಆಮೇಲೆ ಇನ್ನೊಂದು ರಸ ಹೀರುವ ಕೀಟ ಅಂತ ಬರ್ತದೆ. ಇವು ಏನಪ್ಪಾ ಅಂತಂದ್ರೆ ಒಂದೇ ಗುಂಪಲ್ಲಿ ಇರ್ತವೆ, 20-30 ಒಂದೇ ಕಡೆ ಗುಂಪಾಗಿರ್ತವೆ. ಯಾವ ಗಿಡದ ರಸ ಇರ್ತವೆ ಆ ಒಂದು ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ, ಪೂರ್ಣ ಇಡೀ ಗಿಡದ್ದು ರಸ ಹೀರ್ಬಿಡುದು. ಗಿಡ ಎಲ್ಲ ಸೇರ್ಕೊಳ್ತಾವ ಅಲ್ಲ ಆ ಭಾಗದಲ್ಲಿ. ಇವನು ಕೂಡ ಏನು ಹೇನ್ಕರೆ ನಿರ್ವಹಣೆ ಮಾಡ್ಲಿಕ್ಕೆ ಏನು ನಾವು ಚರ್ಚೆ ಮಾಡಿದ್ವಲ್ಲ, ಅದೇ ವಿಷಯಕ್ಕೂ ಕೂಡ ಆಗ್ತವೆ. ಒಟ್ಟಿನಲ್ಲಿ ನಾವು ಈ ಸಮಗ್ರವಾಗಿ ಮಾಡ್ತೇವೆ ಅಂತಂದ್ರೆ, ಸಾಸಿವೆ ಬೆಳೆದಿದೆಯಲ್ಲ ಅದು ಬಹಳ ಅತ್ಯಂತ ಉತ್ತಮವಾದಂತ ವಿಧಾನ ಇದನ್ನ ಮಾಡೋದು. ಆಮೇಲೆ ಎಲ್ಲೆಲ್ಲಿ ಒಂದು ಬೇವಿನ ಬೀಜ ಕಷಾಯ ಸಿಗುತ್ತೆ ರಸ ಮಾಡಿ ಸಿಂಪಡಣೆ ಮಾಡಂತದ್ದು. ಆಮೇಲೆ ಈ ಬಟ್ಟಲ್ ರೀತಿಯ ವಾಟರ್ ಟ್ರಾಪ್ಸ್ ಬಲೆ ಸಿಗ್ತವೆ, ಹೌದು, ಅದನ್ನ ನಾವು ಖರೀದಿ ಮಾಡಿ ಹಾಕೊಂಡ್ರೆ ನೀವು ಕೀಟನಾಶಕವನ್ನು ಏನು ಬಳಸ್ತಿರಲ್ಲ 1 ಅಥವಾ 2 ಸಿಂಪಡಣೆ ಮಾಡ್ಕೊಂಡು ಈ ಹುಳುಗಳನ್ನ ನಿಯಂತ್ರಣ ಮಾಡಬಹುದು. ಈಗ ಬಿತ್ತನೆ ಅಥವಾ ನಾಟಿ ಪೂರ್ವದಲ್ಲಿ ನಾವು ಏನಾದರೂ ಕ್ರಮಗಳನ್ನ ಕೈಗೊಳ್ಬೇಕಾ ಈ ಕೀಟಗಳನ್ನ ನಿರ್ವಹಣೆಯನ್ನ ಮಾಡಲಿಕ್ಕೆ? ಸಾಮಾನ್ಯವಾಗಿ ಎಲ್ಲೆಲ್ಲಿ ಒಂದು ಕಳೆ ಇರ್ತದೆ ಕಳೆ ನಿರ್ವಹಣೆ ಮಾಡುವಂತದ್ದು. ಉದಾಹರಣೆಗೆ ಮೂಲಂಗಿ ಮೇಲೆ ಕೆಲವು ಹುಳ ಬರ್ತವೆ, ಹೌದು, ಆಯ್ತಾ. ಇನ್ನು ಕೆಲವು ಕೋಸಿನಿಂದ ಬೆಳೆದಿರ್ತಾರೆ ಹಾಗಾಗಿ ಬಿಟ್ಬಿಡ್ತಾರೆ ನೋಡಿ, ಅವಾಗ ಏನಾಗ್ತದೆ ಅಲ್ಲಿ ಅವು ಬೆಳವಣಿಗೆ ಆಗ್ತಿರ್ತವೆ. ಆದ್ರಿಂದ ಹಸಿರು ಸಸ್ಯಗಳು ಅವು ಅನವಶ್ಯಕವಾಗಿ ಎಲ್ಲಿರ್ತವೆ ಅದನ್ನ ನಾವು ತೆಗಿಬೇಕು. ಆಮೇಲೆ ಕಳೆ ನಿರ್ವಹಣೆ ಮಾಡ್ಕೋಬೇಕು. ಇವೆಲ್ಲ ಮಾಡಿ ಒಂದು ಗಿಡದ ಬೆಳವಣಿಗೆಗೆ ಬೇಕಾದಂತ ಒಂದು ಪೋಷಕಾಂಶ ಏನಿದೆ ಅದನ್ನ ಚೆನ್ನಾಗಿ ಕೊಟ್ರೆ ಗಿಡ ಸದೃಢವಾಗಿ ಬೆಳೀತದೆ. ಕೆಲವು ಸಂದರ್ಭದಲ್ಲಿ ಹುಳುಗಳು ಹಾನಿ ಮಾಡಿದ್ರು ಕೂಡ ಅದನ್ನ ತಡ್ಕೊಂಡು ಬೆಳೆಯುವಂತ ಶಕ್ತಿ ಇರ್ತದೆ. ಅತಿಯಾಗಿ ರಾಸಾಯನಿಕ ಒಂದು ಬಳಸಬಾರ್ದು, ಅತಿಯಾಗಿ ಗೊಬ್ಬರನ್ನು ಕೂಡ ಹಾಕಬಾರ್ದು. ಇಷ್ಟು ಮಾಡಿದ್ರೆ ಸರ್ ಈ ಒಂದು ಹುಳುಗಳನ್ನ ನಾವು ಸಮರ್ಪಕವಾಗಿ ನಿಯಂತ್ರಣ ಮಾಡಬಹುದು. ಆಗಲೇ ಮಾತಾಡ್ತಾ ತಾವು ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರಿ, ಈ ಗ್ರೀನ್ ಲೇಬಲ್ ಅಥವಾ ಹಸಿರು ಪಟ್ಟಿ ಅಂತ ಹೇಳಿ, ಹೀಗೆ ಎಷ್ಟು ಪ್ರಕಾರದ ಪಟ್ಟಿಗಳು ಇರುತ್ತೆ, ಯಾವ್ಯಾವ ಪಟ್ಟಿಯ ವಿಶೇಷತೆ ಏನು? ಇದು ರೈತರಿಗೆ ಬಹಳ ಮುಖ್ಯವಾದಂತಹ ಒಂದು ಮಾಹಿತಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಕೆಲವು ಕೀಟನಾಶಕವನ್ನು ತರ್ತಾರೆ, ಕೀಟನಾಶಕ ಇರ್ಬೋದು ರೋಗನಾಶಕ ಇರ್ಬೋದು, ಆ ಒಂದು ಬಾಟ್ಲ್ ಮೇಲೆ ಇಲ್ಲೋ ಒಂದ್ ಕಡೆ ತ್ರಿಕೋಣಾಕಾರದ ಒಂದು ಮಾರ್ಕ್ ಇರುತ್ತೆ, ಅಲ್ಲಿ ಕೆಂಪ್ ಬಣ್ಣ ಇರ್ತದೆ. ರೈತರು ನೋಡಿದ್ದಾರೆ, ಕೆಂಪ್ ಬಣ್ಣ ಇರ್ತದೆ, ಅದ್ರ ಮೇಲೆ ಅಪಾಯ ಅಂತ ಇರ್ತದೆ. ಅಪಾಯ ಜೊತೆಗೆ ಈ ಒಂದು ಎಲೆಕ್ಟ್ರಿಕ್ ಕಂಬದ ಮೇಲೆ ಹಾಕಿರ್ತಾರೆ ನೋಡಿ, ಈ ತಲೆಬುಡೆ ಮುಳೆ, ಆ ಒಂದು ಮಾರ್ಕ್ ಇರುತ್ತೆ. ಅಂದ್ರೆ ಕರೆಂಟ್ ಅಷ್ಟೇ ವಿದ್ಯುತ್ ಅಷ್ಟೇ ಅಪಾಯ, ಒಟ್ಟಾರೆ ಅಪಾಯ ಇದು, ಅತ್ಯಂತ ಅಪಾಯ. ಈಗ ಅದನ್ನ ನಾವು ಏನು ಡೋಸೇಜ್ ಹೇಳಿರ್ತೀವಿ ಅಷ್ಟೇ ಹಾಕಿ ಬಳಸಬೇಕು. ಜೊತೆಗೆ ಯಾವುದೇ ಕೀಟನಾಶಕ ಸಿಂಪಡಣೆ ಮಾಡುವಾಗ ರೈತರು ಮುಖ ಗವಸು, ಕಣ್ಣಿಗೆ ಒಂದು ಕರ್ಣಕ ಬರ್ತದೆ, ಆಮೇಲೆ ಕೈ ಚೀಲ ಕಾಲ್ ಚೀಲ ಏನಿದೆ, ಆಮೇಲೆ ಬಿಳಿ ವಸ್ತ್ರ ಅಂದ್ರೆ ತುಂಬದೋಳ ಶರ್ಟ್, ಉದ್ದನೆ ಪ್ಯಾಂಟ್, ಬಿಳಿ ವಸ್ತ್ರ ಈ ತರ ಹಾಕೊಂಡು ತಲೆಗೊಂದು ಬಿಳಿದು ಒಂದು ಹ್ಯಾಟ್ ಸಿಂಪಡಣೆ ಮಾಡೋ ಸಮಯ ಏನಪ್ಪ ಅಂತಂದ್ರೆ ಒಂದು 11 ಗಂಟೆ ಒಳಗಡೆ ಮಾಡಿ, ಬೆಳಿಗ್ಗೆ, ಸಂಜೆ 4 ಗಂಟೆ ಮೇಲ್ ಮಾಡಿ. ಯಾಕೆಂತಂದ್ರೆ ಕೆಲವು ಕೀಟನಾಶಕಗಳು ಆವಿಯಾಗಿ ನೀವು ಅದನ್ನೇ ವಾಸನೆ ಕುಡಿತೀರಿ, ತಲಚುದ್ ಬರ್ತದೆ, ಅಪಾಯಕಾರಿ. ಸೊ ಈ ರೀತಿ ಮಾಡ್ಬೇಕು. ಈಗ ಇನ್ನೊಂದು ಪ್ರಶ್ನೆ, ಬಿಳಿ ವಸ್ತ್ರನೇ ಯಾಕೆ ಹಾಕ್ಬೇಕು ಅಂತಂದ್ರೆ, ಈಗ ಸಿಂಪಡಣೆ ಮಾಡೋ ಎಲ್ಲೋ ಎಲ್ಲೋ ಒಂದ್ ಕಡೆ ಮೈ ಮೇಲೆ ಚೆಲ್ಬಿಟ್ಟಿದೆ, ಎಲ್ಲಿ ಬಿಳಿ ವಸ್ತ್ರ ಮೇಲೆ ಏನ್ ಬಿದ್ರು ಗೊತ್ತಾಗುತ್ತೆ ಅಲ್ವರ. ಸೊ ಅವಾಗ ನೀವು ಇಮ್ಡಿಯೇಟ್ ಆಗಿ ತೊಳ್ಕೋಬಹುದು, ಆಮೇಲೆ ಎಲ್ಲ ಮೈ ಮೇಲೆಲ್ಲ ಚೆಲ್ಲಿದ್ರೆ ಇಮ್ಡಿಯೇಟ್ ತೊಳ್ಕೋಬೇಕು, ಆಮೇಲೆ ನೋಡೋದ್ ಬಿಡು ಅನ್ಬಾರ್ದು. ಆಮೇಲೆ ಆಹಾರ ತಗೊಳ್ಳುವಾಗ ನೀವು ಕೈಕಲ್ಲ ಚೆನ್ನಾಗಿ ತೊಳ್ಕೊಂಡು ಸೋಪಲ್ಲಿ ತೊಳ್ಕೊಂಡು ಸಾಬೂನು, ಯಾವಾಗಲೂ ಅಷ್ಟೇ ಕೀಟನಾಶಕಗಳು ಸಾಬೂನಿಗೆ ಕೆಲವು ನಿಷ್ಕ್ರಿಯಗೊಳ್ತವೆ. ಆದ್ರಿಂದ ದಯವಿಟ್ಟು ಸಾಬೂನಿನ ಕೈಕಾಲು ತೊಳ್ಕೊಂಡು ಆಮೇಲೆ ನೀವು ಊಟ ಇದು ಮಾಡೋದು ಎಲ್ಲ ಮಾಡ್ಕೋಬೇಕಾಗ್ತದೆ. ಇದು ಕೆಂಪದ ಬಣ್ಣದ ಬಗ್ಗೆ ಹೇಳಿತ್ತು. ಹೌದು. ಆಮೇಲೆ ಎರಡನೇದು ಹಳದಿ, ಹಳದಿ ಬಣ್ಣ, ಹಳದಿ ಬಣ್ಣ ಇರ್ತದೆ, ಹಳದಿ ತ್ರಿಕೋಣಾಕಾರದ ಹಳದಿ ಬಣ್ಣ ಇರ್ತದೆ. ಇದು ಹಳದಿ ಅಂತ ಏನಪ್ಪ ಅಂತಂದ್ರೆ ವಿಷ, ಒಬ್ಬ ವಿಷ ಏನಾರ ಸೇವಿಸಿದ್ರೆ 1 ಗಂಟೆವರೆಗೂ ಅವ್ರಿಗೊಂದು ಸಮಯ ಇರ್ತದೆ, ಅಷ್ಟೊಳಗಡೆ ನೀವು ಅದನ್ನು ವಾಂತಿ ಮಾಡಿಸಿ ಆಮೇಲೆ ಆಸ್ಪತ್ರೆ ಕರ್ಕೊಂಡೋಗಿ ಆ ಒಂದು ಬಾಟ್ಲ್ ತೋರಿಸ್ಬೇಕು ಡಾಕ್ಟರ್ಗೆ. ಆದ್ರಿಂದ ಈ ಕೆಂಪದೇನಿದೆ ಅದು ಅತ್ಯಂತ ಅಪಾಯಕಾರಿ, ಭಾರಿ ಕಷ್ಟನೇ. ಇದಾದ್ರೆ ಅತ್ಯಂತ ಗಾಬರಿ ಪಡಬಾರ್ದು, ಬೇಗ ಆದ್ರೂ ಕೂಡ ವಾಂತಿ ಮಾಡಿಸಿ ಎಲ್ಲೆಲ್ಲಿ ಮೈ ಮೇಲೆ ಆಗಿರ್ತದೆ ಅದನ್ನ ತೊಳಸಿ ಅದು ಕಂಟೈನರ್ ಸಮೇತ ತಗೊಂಡೋಗಿ ಡಾಕ್ಟರ್ ತೋರಿಸಿದ್ರೆ ಬೇಗ ಒಂದು ಅಟ್ರೋಪಿನ್ ಅಂತ ಇಂಜೆಕ್ಷನ್ ಕೊಟ್ಟು ಅದನ್ನೆಲ್ಲ ಒಂದು ಕೀಟನಾಶಕದ ಒಂದು ಪರಿಣಾಮವನ್ನ ಕಡಿಮೆ ಮಾಡ್ತದೆ. ಇದು ವಿಷ ಅಂದ್ರೆ ಗಾಬರಿ ಆಗ್ಬಾರ್ದು ಅಂತ ಉದ್ದೇಶ ಹೇಳ್ತಾ ಇರೋದು ನಾನು. ಬಣ್ಣ ಇನ್ನೊಂದು ನೀಲಿ ಬಣ್ಣ, ನೀಲಿ ಬಣ್ಣ, ನೀಲಿ ಬಣ್ಣದಲ್ಲಿ ಏನಿರ್ತಾರೆ ಎಚ್ಚರಿಕೆ ಅಂತ ಬರೆದಿರ್ತಾರೆ. ಎಚ್ಚರಿಕೆ ಅಂದ್ರೆ ಏನು, ಅಕಸ್ಮಾತ್ ಮಕ್ಕಳಿಗೆಲ್ಲ ಬೈತಾ ಇದ್ರೆ ಹುಷಾರ್ ಎಚ್ಚರಿಕೆ ಇರು ಅಂತೀವಿ, ಅದು ಒಂದು ಇದು ಒಂದು ವಾರ್ನಿಂಗ್, ವಾರ್ನಿಂಗ್ ಅಲ್ವರ. ಆದ್ರೆ ಮೈ ಮೇಲೆ ಚೆಲ್ದು ಏನೋ ಒಂದು ಅಚಾತುರ್ಯ ಆಯ್ತು ಅಂತಂದ್ರೆ ಆ ಬಣ್ಣ ನೋಡಿದಾಗ ಧೃತಿಗೆಡಬಾರ್ದು, ಇಲ್ಲ ಏನು ಏನು ಸಮಸ್ಯೆ ಇಲ್ಲ ಬಣ್ಣ ಹಂಗಿದೆ, ಆದ್ರೂ ಅದು ವಾಂತಿ ಮಾಡಿಸಿ ಇದು ಮಾಡಿಸಿ ಕೈ ತೋರಿಸಿ ಡಾಕ್ಟರ್ ಹೋದಾಗ ಸ್ವಲ್ಪ ನಿಮಗೊಂದು ಇದಿರ್ತದೆ, ಎಲ್ಲೋ ಒಂದ್ ಕಡೆ ಏನು ಆಗೋದಿಲ್ಲ ಅನ್ನೋದಂತ, ಅದರಿಂದ ಆ ಬಣ್ಣ ನೋಡಿರ್ತಾರೆ. ಇನ್ನು ಹಸಿರು ಬಣ್ಣ, ಹಸಿರು ಬಣ್ಣ ಅಂತಂದ್ರೆ ಹಸಿರು ಯಾರಿಗಿಷ್ಟ ಇಲ್ಲ, ಹಸಿರಿದ್ರೆ ಏನು ಅಂತ ಅತ್ಯಂತ ಅಪಾಯಕಾರಿ ಅಲ್ಲ, ಅಪಾಯಕಾರಿ ಅಲ್ಲ ಅಂತ ಮೈ ಮೇಲೆ ಚೆಲ್ಕೊಂಡು ಹಾಗೆ ಬಿಡಬಾರ್ದು. ಹೌದು. ಏನೋ ಒಂದು ಏನೋ ಒಂದು ಏನು ಮಾಡುವಾಗ ಅಕಸ್ಮಾತ್ ಆಗಿ ಮೈ ಮೇಲೆ ಬಿತ್ತು ಅವಾಗ ತೊಳ್ಕೊಂಡು ಆಮೇಲೆ ಡಾಕ್ಟರ್ ಹತ್ರ ಹೋಗೋದು ಬಿಡಬಾರ್ದು, ಯಾವುದೇ ಆಗ್ಲಿ ತೊಳ್ಕೊಂಡು ಹೋಗ್ಬೇಕು. ಈ 4 ಬಣ್ಣದ ಒಂದು ಚಿಹ್ನೆ ನೀವು ಚಿಲ್ಕೊಂಡ್ಬಿಡ್ತು ಅಂತಂದ್ರೆ ಕೀಟನಾಶಕದ ಒಂದು ಏನು ಪರಿಣಾಮ ಹೇಗಿರ್ತದೆ ಅಂತ ನೀವು ತಿಳ್ಕೊಂಡು ಆ ತಕ್ಕನಾಗಿ ನಾವು ಡಾಕ್ಟರ್ ಹತ್ರ ನಾವು ಹೋಗಿ ಸಲಹೆ ಚಿಕಿತ್ಸೆಯನ್ನ ಪಡಿಬಹುದು. ತಾವ್ ಹೇಳಿದ್ರಿ ಹಸಿರು ಬಣ್ಣ ಅಷ್ಟು ಅತ್ಯಂತ ಅಪಾಯಕಾರಿ ಅಲ್ಲ ಅನ್ನುವಂತ ವಿಚಾರಗಳನ್ನ ತಿಳಿಸಿದ್ರಿ. ಹಾಗಾಗಿ ನಮ್ಮ ಎಲ್ಲಾ ಬೆಳೆಗಳಿಗೂ ಕೂಡ ಅವುಗಳನ್ನ ರಕ್ಷಣೆ ಮಾಡಲಿಕ್ಕೆ ರೋಗನಾಶಕ ಆಗಿರ್ಬೋದು ಕೀಟನಾಶಕ ಆಗಿರ್ಬೋದು ಈ ಹಸಿರು ಬಣ್ಣದನ್ನ ನಾವು ಬಳಕೆಯನ್ನ ಮಾಡಬಹುದು. ಅಲ್ಲಿ ಏನ ಒಳ್ಳೆ ಪ್ರಶ್ನೆ ಸರ್, ಏನಾಗ್ತದೆ ಕೆಲವು ತರಕಾರಿಗಳಲ್ಲಿ ನಾವು ಹಸಿರು ಬಣ್ಣವನ್ನ ಹೇಳ್ತಾ ಇರ್ತೀವಿ. ಹೌದು. ಯಾಕೆಂದ್ರೆ ನಮ್ ರೈತರಿಗೆ ಏನ್ ಹೇಳಿದ್ರು ಕೂಡ ಇವತ್ತು ಸಿಂಪಡಣೆ ಮಾಡ್ತಾರೆ ಎರಡು ಮೂರು ಸಿಂಪಡಣೆ ಮಾಡ್ತಿರ್ತಾರೆ, ಆದ್ರೆ ಎಲ್ಲಿ ಹಸಿರು ಬಣ್ಣದ ಶಿಫಾರಸು ಇರ್ತದೆ ಅಲ್ಲಿ ಸ್ವಲ್ಪ ಏನ್ ಸಮಸ್ಯೆ ಇಲ್ಲ. ಹಳದಿ ಬಣ್ಣ ಏನ್ ಬಳಸ್ತೀರಲ್ಲ ಅಲ್ಲಿ ನೀವು ಕೀಟನಾಶಕ ಏನ್ ಸಿಂಪಡಣೆ ಮಾಡಿರ್ತೀರಿ ಅಲ್ಲಿ 10 ದಿನವರೆಗೂ ಕೂಡ ಬೇರೆ ಕೀಟನಾಶಕ ಹೊಡಿಬಾರ್ದು. ಈಗ ಕೆಂಪು ಬಣ್ಣದ ಕೀಟನಾಶಕ ಹೊಡೆದಿರ್ತೀರಲ್ಲ ಹೆಚ್ಚು ಕಡಿಮೆ 10-15 ದಿನವರೆಗೂ ಒಂದು ಕೀಟನಾಶಕದ ಒಂದು ಅಂಶ ಇರುತ್ತೆ ಇರ್ತದೆ. ಇಷ್ಟು ಚಿಲ್ಕೊಂಡ್ಬಿಟ್ರೆ ರೈತರು ಬಳಕೆಯನ್ನ ಮಾಡಬಹುದು. ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಈ ಔಷಧಿಗಳ ಬಳಕೆಗೆ ಸಂಬಂಧಪಟ್ಟಾಗ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಬಹಳ ಮುಖ್ಯವಾಗಿ ರೈತರು ನೀವು ಕೀಟನಾಶಕವನ್ನು ತಗೊಳಕ್ ಹೋದಾಗ ರೈತ ಸಂಪರ್ಕ ಕೇಂದ್ರ ಅಲ್ಲಿ ಹೋಗಿ ವಿಚಾರಿಸಿ